ಅದೊಂದು ಕಾಕತಾಳಿಯ ಕುಂದಲ ರಾಜನ ಆಸ್ಥಾನದಲ್ಲಿ ಅವನ ಮಗನಾಗಿ ಸಾಕು ಮಗನಾಗಿ ಹೋಗ್ತಾನೆ. ಆಮೇಲೆ ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ, ಪಂದಲ ದೇಶನ ರಾಣಿಗೆ ಪತ್ನಿಗೆ ಇನ್ನೊಂದು ಗಂಡು ಮಗು ಹುಟ್ಟುತ್ತೆ. ಮೊದಲು ಮಕ್ಕಳೇ ಇರೋಲ್ಲ. ಆ ಕಥೆ ನಾವು ಆಮೇಲೆ ನೋಡಿ, ಈಗ ಆಭರಣ ಬರ್ತಾ ಇದೆ, ನಾವೆಲ್ಲ ದೃಶ್ಯ ನೋಡ್ತಾ ಇದ್ದೀವಿ. ಇದು ವಿಶೇಷವಾದಂತ ದಿವ್ಯ ಆಭರಣ. ಏನು ಇವತ್ತು ನಕ್ಷತ್ರಗಳು ನೋಡ್ತೀವಿ ನಾವು ಆಕಾಶದಲ್ಲಿ ದಿವ್ಯ ನಕ್ಷತ್ರಗಳು, ಆ ಸಮಯದಲ್ಲೇನೆ ಈ ಆಭರಣಗಳು ಬರುತ್ತೆ ಅಂತ ಉಲ್ಲೇಖ ಇದೆ. ಧನುರಾಶಿಯಿಂದ ಮಕರ ರಾಶಿಯಲ್ಲಿ ಸಾಕ್ಷಾತ್ ಸೂರ್ಯ ಪ್ರವೇಶ ಮಾಡುವಂತ ಘಳಿಗೆ ಇದೆ. ನಾವು ಇದನ್ನ ಮಕರ ಸಂಕ್ರಮಣ ಅಂತ ಹೇಳುತ್ತೀವಿ. ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿಯಲ್ಲಿ ಒಬ್ಬೊಬ್ಬ ಸೂರ್ಯ ಪ್ರವೇಶ ಮಾಡ್ತಾನೆ. ಸೂರ್ಯ ದ್ವಾದಶಾದಿತ್ಯರು ಅಂತ ಉಲ್ಲೇಖ ಇದೆ. ಹಾಗೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಂದರ್ಭ ಇದು. ಬಹಳ ಅತ್ಯಂತ ಪವಿತ್ರವಾದ್ದು. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂತ ಗಳಿಗೆ ಈ ಒಂದು ರಾಶಿ ಪ್ರವೇಶ ಮಾಡುವಾಗ ವಿಶೇಷ ನಕ್ಷತ್ರಗಳು ಪ್ರಕಟ ಆಗುತ್ತೆ. ಅದನ್ನೇ ನಾವು ಮಕರ ಜ್ಯೋತಿ ಅಂತ ಹೇಳುತ್ತೆ. ಮಕರ ಜ್ಯೋತಿಗೆ ಅನೇಕ ಅರ್ಥಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ನೋಡಿ. ಆ ಸಂದರ್ಭದಲ್ಲೇ ದಿವ್ಯಾಭರಣಗಳು ತರುವಂಥದ್ದು. ದಿವ್ಯ ಅವರೆಲ್ಲ ಅನೇಕ ಭಕ್ತರು ಹೇಳಿಕೆಯನ್ನು, ದಿವ್ಯಾಭರಣ ಬರುವಾಗ ಈ ನಕ್ಷತ್ರ ಕಾಣಿಸುತ್ತೆ ಅಂತ ಅವ್ರು ಹೇಳುತ್ತಾರೆ. ಆದ್ರೆ ಈ ನಕ್ಷತ್ರ ಬರುವಂಥದ್ದು ಅಂದ್ರೆ ಸೂರ್ಯ ಸ್ವತಃ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ಸಮಯ ಏನಿದೆ ಆ ಸಮಯಕ್ಕೆ ಆಭರಣಗಳನ್ನ ನೋಡಿ, ಆಭರಣಗಳನ್ನ ಬಹಳ ಸುರಕ್ಷಿತ ನೋಡಿ. ಪಂದಾಲ ರಾಜ್ಯ ಏನಿದೆ, ಪಂದಾಲ ರಾಜ ರಾಜಶೇಖರನ ವಂಶಸ್ಥರು ಈಗಲೂ ಇದ್ದಾರೆ ನೋಡಿ. ಇದೆಲ್ಲ ಐತಿಹಾಸಿಕ ಘಟನೆಗಳು. ಅದಕ್ಕೆ ನಮ್ಮಲ್ಲಿ ಇದರಲ್ಲಿ ಅಪಾರವಾದಂತ ನಂಬಿಕೆ ಇರಬೇಕು. ಭಾರತೀಯರಲ್ಲಿ ಇದೊಂದು ಬಹಳ ವಿಶೇಷ. ಇಡೀ ವಿಶ್ವದಲ್ಲೇ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆಗೆ ಹೆಚ್ಚು ಒತ್ತು ಕೊಡ್ತೀವಿ ನಾವು. ಅದನ್ನೇ ಹೇಳಿದ್ದು, ಇಂಡಿಯನ್ ಫಿಲಾಸಫಿ ಪ್ಯೂರ್ಲಿ ಆನ್ ಸೈಕಾಲಜಿ. ನಂಬಿಕೆ ಹೊಟ್ಟೋದ್ರೆ ಬರೀ ಇದು ವಿಜ್ಞಾನಕ್ಕೆ ಸಿಗುವಂಥದ್ದೇ ಅಲ್ಲ, ಇದು ವಿಜ್ಞಾನ ಇದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೊಂದು ಮಿತಿ ಇದೆ ವಿಜ್ಞಾನಕ್ಕೆ. ಆಧ್ಯಾತ್ಮ ಎಷ್ಟು ಮಟ್ಟಗಾರು ಹೋಗ್ಬೋದು, ಎಲ್ಲಿ ವಿಜ್ಞಾನ ನಿಲ್ಲುತ್ತೋ ನಮ್ಮ ಆಧ್ಯಾತ್ಮ ಅಲ್ಲಿಂದ ಮುಂದುವರಿಯುತ್ತೆ. ಹಾಗಾಗಿ ನೋಡಿ, ಆ ಜನಗಳ ಭಾವನೆ ಅಲ್ಲಿ ಎಲ್ಲ ಮಹಾಜ್ಞಾನಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ವ್ರತದ ಉಪಾಸಿಗಳಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಕೂಡ ಆ ಸಂಭ್ರಮದಿಂದ ಹೃದಯದ ಆನಂದ ನೋಡಿ ಅಲ್ಲಿ ಎಲ್ಲ ಅಲ್ಲಿ ಬಂದು ನೆಲೆಸಿದ್ದಾರೆ ಆ ಸನ್ನಿಧಾನದಲ್ಲಿ. ಈಗ ಆಭರಣ ಬಂದಿದೆ, ಆಭರಣವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಈಗ ಅದಾದ್ಮೇಲೆ ಆಭರಣವನ್ನ ತೊಡ್ಕೊಂಡು ಭಗವಂತ ಎಲ್ರಿಗೂ ದರ್ಶನ ಕೊಡ್ತಾನೆ ನೋಡಿ. ಆ ಜನಸ್ತೋಮ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಎಷ್ಟು ಜನಗಳು ಏಕ ಪ್ರಕಾರ ಭಗವಂತನ ದರ್ಶನ ಮಾಡ್ತಾ ಇದ್ದಾರೆ. ನಾಳೆ ಪಂದಾಲ ದೇಶದ ರಾಜನ ಕಥೆಯನ್ನ ನಾವು ಶ್ರವಣ ಮಾಡ್ತಾ ಇದ್ವಿ. ಯಾವಾಗ ತನಗೆ ಇನ್ನೊಂದು ಗಂಡು ಮಗು ಹುಟ್ಟುತ್ತೋ ಆ ರಾಜಶೇಖರನ ಪತ್ನಿ ರಾಣಿಗೆ ತನ್ನ ಮೊದಲನೇ ಮಗನ ಬಗ್ಗೆ ಸ್ವಲ್ಪ ದ್ವೇಷ ಹುಟ್ಟಕ್ಕೆ ಶುರು ಆಗ್ಬಿಡುತ್ತೆ. ತನ್ನ ಗರ್ಭದಲ್ಲಿ ಜನಿಸಿದಂಥ ಮಗುಗೆ ಮುಂದೆ ರಾಜ್ಯ ಆಗಬೇಕು, ಹಿರಿಯ ಮಗನಿಗೆ ರಾಜ್ಯ ಆಗಬೇಕು ಅಂತ ಈ ಮಂತ್ರಿಗಳೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಅವನನ್ನೇನಾದರೂ ಮಾಡಿ ಇದು ಬೇರೆ ಆಗಿ ಮಾಡಬೇಕು ಅನ್ನೋಂಥ ಚಿಂತನೆ, ಕೆಟ್ಟ ಆಲೋಚನೆ ರಾಜಶೇಖರ ರಾಜನ ಪತ್ನಿಗೆ ಬರುತ್ತೆ. ಇದು ಸಾಮಾನ್ಯ ಸಹಜವಾಗಿ ರಾಜ ಮನೆತನದಲ್ಲಿ ನಾವು ನೋಡ್ತೇವೆ ಇದೆಲ್ಲ ವಿಶೇಷವಾಗಿ. ಹಾಗೆ ಆಕೆನೂ ಆ ಭಾವಿಸ್ತಾಳೆ, ತನ್ನ ಹೆತ್ತ ಮಗ ತನ್ನ ಗರ್ಭದಲ್ಲಿ ಆ ಇದ್ದಂಥ ಮಗನಿಗೆ ರಾಜ್ಯ ಆಗಬೇಕು ಅಂತ. ಹೇಗೆ ನಾವು ಭಾಗವತರು ಕೇಳ್ತೀವಲ್ಲ, ಸುನೀತಿಯ ಮಗನಿಗೆ ರಾಜ್ಯ ಸಿಗಬಾರದು, ಸುರುಚಿಯಾದಂಥ ನನ್ನ ಪುತ್ರನಿಗೆ ಸಿಗಬೇಕು ಅಂತ ಉತ್ಥಾನ ಪಾದನ ಪತ್ನಿ ಚಿಂತನೆ ಮಾಡಿದಾಗ ಇವಳು ಯೋಚನೆ ಮಾಡ್ತಾಳೆ. ಕಡೆ ಇವಳು ಯೋಚನೆ ಮಾಡ್ತಾಳೆ ಅಂತ ಇದ್ದಕ್ಕಿದ್ದಾಗೆ ಒಂದು ನಾಟಕ ಆಡ್ತಾಳೆ. ನನಗೆ ವಿಪರೀತವಾದಂಥ ಕಾಯಿಲೆ ಆಗಿದೆ, ವಿಪರೀತವಾದಂಥ ತಲೆಯ ನಾವು ಹಾಗೆ ಶಿರಶೂಲೆ ಆಗಿದೆ ನನಗೆ, ತಡ್ಕೊಳಕ್ಕಾಗ್ತದೆ, ಏನೋ ಒಂಥರ ವಿಚಿತ್ರ ವೇದನೆ ಶರೀರದಲ್ಲಿ ಅನುಭವಿಸ್ತಾ ಇದ್ದೀನಿ. ಆದರೆ ಇದಕ್ಕೆ ಪರಿಹಾರ ಏನು ಅಂದರೆ ಹುಲಿಯ ಹಾಲು ಬೇಕಾಗುತ್ತೆ ನನಗೆ. ಹುಲಿಯ ಹಾಲನ್ನು ಸ್ವೀಕಾರ ಮಾಡಿದ್ರೆ ಆಗ ನನಗೆ ಇದರಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಕೇಳ್ಕೊಳ್ತಿದ್ದೀನಿ. ಅದಕ್ಕೆ ರಾಜನಿಗೆ ಹೇಳ್ತಾಳೆ, ನಿಮ್ಮ ಮಗನಿಗೆ ಹೇಳಿ, ಅಯ್ಯಪ್ಪನಿಗೆ ಹೇಳಿ, ಅವನು ಬಹಳ ಪ್ರತಿಭಾವಂತ, ಅವನೇನೋ ವಿಶೇಷ ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಕೇಳ್ಪಟ್ಟಿದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಅವನು ಹುಲಿಯ ಹಾಲನ್ನು ತರಲಿ ಅಂತ. ಇವಳ ಭಾವನೆ ಅಂದರೆ ಹುಲಿಯ ಹಾಲನ್ನು ತರೋಕೆ ಹೋದಂಥ ಆ ಮಣಿಕಂಠ ಅವನೇನು ಉಳ್ಕೊಳ್ಳೋ ಸಾಧ್ಯ ಇಲ್ಲ. ಹಾಗೆ ಅವನು ಹುಲಿಯ ಬಾಯಿಗೆ ಹೊಟ್ಟೋಗ್ತಾನೆ, ನನಗವಾಗ ದಾರಿ ಸುಗಮ ಆಗುತ್ತೆ, ನಿಷ್ಕಂಟಕವಾಗುತ್ತೆ, ತನ್ನ ಪುತ್ರನೇ ಈ ರಾಜ್ಯದ ರಾಜನ ಆಗ್ತಾನೆ. ಈ ರೀತಿ ದುರಾಲೋಚನೆ ಆ ರಾಣಿಯಲ್ಲಿ ಬರುತ್ತೆ. ಪಾಪ ಪಂದಾಲ ರಾಜನಿಗೆ ತನ್ನ ಮಗನಿಗೆ ಹೇಳಕ್ಕೆ ಅವನು ಬಾಯಿಲ್ಲ, ಪಾಪ ಇದನ್ನ ಹೇಗೆ ಹೇಳಲಿ ಅಂತ. ಆದರೆ ವಿಧಿಯಿಲ್ಲದೆ ಹೇಳ್ತಾನೆ, ಈಗಪ್ಪ ಈ ಥರ ನಿನ್ನ ತಾಯಿಗೆ ಈ ರೀತಿ ತಲೆಯ ಶಿರಶೂಲೆ ಪ್ರಾರಂಭ ಆಗಿದೆ, ವಿಚಿತ್ರವಾದದ್ದು, ಯಾವ ಔಷಧಿಯಿಂದಲೂ ಆಗ್ತಾ ಇಲ್ಲ, ರಾಜವೈದ್ಯರೆಲ್ಲ ಪ್ರಯತ್ನ ಮಾಡಿದ್ರು, ಅದಕ್ಕೆ ಒಂದೇ ಔಷಧಿ ಹುಲಿಯ ಹಾಲು ಬೇಕಂತೆ, ಹುಲಿಯ ಹಾಲು ತಂದ್ರೆ ಅದರಿಂದ ಉಪಶಮನ ಆಗುತ್ತೆ. ಅಯ್ಯಪ್ಪ ಹೇಳುತ್ತೆ, ನಾನು ತರ್ತೀನಿ, ಅದಕ್ಕೇನು ತಾಯಿಗೋಸ್ಕರ, ತಾಯಿ ಗುಣ ಆಗಬೇಕು ಅನ್ನೋದೇ ಬಹಳ ಮುಖ್ಯ, ತರ್ತೀನಿ ಅದಕ್ಕೇನು ಅಂತ ಹೇಳಿ ಸ್ವತಃ ಅವನು ಹೊರಡ್ತಾನೆ. ಇವಳಿಗಂತೂ ಸಂಭ್ರಮ ಆಗುತ್ತೆ ರಾಣಿಗೆ, ಇನ್ನು ಹೋದನೇನು ವಾಪಸ್ ಬರೋಲ್ಲ ಅಂತ. ಆದರೆ ವಿಚಿತ್ರ ಅಂತಂದರೆ ಇವನು ವಿಶೇಷವಾಗಿ ಹರಿಹರ ಪುತ್ರ ಇದು ಅಲ್ವೇ, ಇವನಿಗೆ ಸ್ವತಃ ಸಾಕ್ಷಾತ್ ವಿಷ್ಣು ಮತ್ತು ಪರಮೇಶ್ವರನ ಇಬ್ಬರ ಅಂಶದಿಂದ ಹುಟ್ಟಿದಂಥ ಮಗು ಇವನು. ಇವನು ಹೋಗಿ ಮತ್ತೆ ಅನೇಕ ಹುಲಿಗಳ ಸಮೇತ ಬಂದು ಬಿಡ್ತಾನೆ. ಒಂದು ವಿಚಿತ್ರ ಅಂದರೆ ಆ ಪಂದಾಲ ದೇಶದ ರಾಜ ರಾಜಶೇಖರನ ರಾಜಧಾನಿಯಲ್ಲಿ ওই পার্টিকুলার টাইমটা যেহেতু কোভিড ডিক্রিজ করছিল ওই জন্যই আমি আসলে বাংলাদেশ যেতে পেরেছিলাম, সো থ্যাঙ্কফুলি ওই পার্টিকুলার পিরিয়ডটা আমার পক্ষে খুব ফ্রুটফুল হয়েছে। তো ওই টুর্নামেন্টে তোমার পারফরমেন্স কেমন ছিল, জিএম নাম তুমি পেয়েছো বাট তোমার পার্সোনালি কিরকম লেগেছে? ওকে, আমার সব করে জিএম নামের মধ্যে আমি বলবো যে ওটা প্রবাবলি নট দ্য মানে বেস্ট, বিকজ ওইখানে আমি অনেকটা পারফরমেন্স আমার বা কোনো অতটা স্ট্রং ছিল না, কিন্তু অফকোর্স ওটা আমার ফাউন্ডেশনাল টুর্নামেন্ট, ওখান থেকে আমি আস্তে আস্তে আমার চেঞ্জটা এসছে, বিকজ তার আগে টুর্নামেন্টগুলো আমি ঠিক ওরকম ভালো পারফরমেন্স দিচ্ছিলাম না, বাট ওখানে যখন আমি একটা ভালো খেললাম, অনেকগুলো 2400 হারিয়েছি, ইভেন জিএমতে হারিয়েছি, অফকোর্স জিএম নাম পাওয়ার জন্য, তো তখন থেকে আমি একটা মোটিভেশন এলাম। বাট ওই টুর্নামেন্টে আমি আমার অনেক উইকনেসও বুঝতে পেরেছি, ফর এক্সাম্পল জেতা পজিশন জিততে না করতে পারা, তারপর অনেক রকম আরো উইকনেস, যেমন এগুলো আমি সবসময় বলতে পারবো না এখানে, কারণ আমার অপোনেন্টও বুঝে যাবে জিনিসগুলো, বা টাইম প্রেসার, পশ্চিমবঙ্গে অনেক প্লেয়ার আছে যারা তোমাকে ফেস করবে, তো টাইম প্রেসারে মিস্টেক করা, দুটো উইকনেস আমি বলতে পারি যেগুলো এই টুর্নামেন্টে আমাকে খুব হন্ট করেছে, তো তারপর থেকে আমি অনেকটা নিজেকে চেঞ্জ করতে পেরেছি এই জন্য। তো তারপরে তোমার সেকেন্ড নর্ম যেটা হলো দ্বিতীয় নর্ম এশিয়ান চ্যাম্পিয়নশিপে অক্টোবর 2022, সেখানেও তুমি খুব ভালো পারফর্ম করেছো, তো সেখানকার তোমার পারফরমেন্স সম্বন্ধে যদি কিছু বলো। ওকে, তো এশিয়ান চ্যাম্পিয়নশিপ দিল্লিতে হয়েছিল, কিন্তু দিল্লিতে তখন আমাদের এরকম ওয়েদার ছিল না, তো তখন দিল্লি ভালো জায়গা ছিল, তো ওখানে আমি প্রথমে ভালোই শুরু করেছিলাম। অ্যাকচুয়ালি আমি ফার্স্ট রাউন্ড ওয়াক ওভার পেয়েছিলাম, ওয়াক ওভার মানে হলো যে অপোনেন্ট যখন না আসে চেসে তখন একটা ফ্রি পয়েন্ট পাওয়া যায়। তো আমার অপোনেন্ট নিজের বেঙ্গলির একটা বন্ধু উৎসব চ্যাটার্জি, যাকে সবাই আমরা ভাই হবে, তো nothing untoward has happened in Sabarimala this year. That's true. See, the rush over there, almost 80,000, 1 lakh people are assembling here or visit this temple every day. And today, so great that even in ഇപ്പൊ സ്ഥാനത്തിന് വേണ്ടി വലിയ പ്രശ്നമൊന്നും ഇത്തവണ ഉണ്ടായിട്ടില്ല എന്നാണ് ഞങ്ങൾ മനസ്സിലാക്കുന്നത്. പമ്പ സ്നാനത്തിനും അതുപോലെ ടവർ അവിടുത്തെ ഷവറുകൾ സ്ഥാപിക്കുന്നതിനൊക്കെ തന്നെ മുൻകൈ എടുത്തിട്ടുണ്ട്. കൂടുതൽ സ്ഥലങ്ങളിലേക്ക് അവർക്ക് നമുക്ക് സൗകര്യങ്ങൾ ഒരുക്കണം എന്നുള്ള കാര്യം നമ്മൾ ആലോചിക്കുന്നതാണ്. തിരിച്ചുപോക്കുന്നവർക്കുള്ള എല്ലാ സൗകര്യങ്ങളും കെ എസ് ആർ ടിയുടെ ഭാഗത്തു നിന്ന് നോക്കിയാൽ കെ എസ് ആർ ടി സി ബസ്സുകൾ റിസർവ് ചെയ്തിട്ടിരിക്കുകയാണ് ആവശ്യാനുസരണം ഓടിക്കാൻ വേണ്ടി. കൂടുതൽ ബസ്സുകൾ റിസർവ് ചെയ്ത് നിർത്തിയിരിക്കുന്നു. मिनिस्टर ये भी बता रहे हैं कि केरला का स्टेट ट्रांसपोर्ट कॉरपोरेशन बहुत से गाड़ियां रिजर्व में रखा हुआ है, एकदम जितने सर्विसेज है उसको दुगना या चार उतना ज्यादा सर्विसेज चला रहे हैं, फिर भी कई बसेस को ಈಗ ನೋಡಿ ದೇವಾಲಯದ ದೃಶ್ಯವನ್ನು ಕೂಡ ನೋಡಿದ್ವಿ ನಾವು. ವಿಶೇಷ ಅಂದ್ರೆ ಬೆಂಗಳೂರದ ಒಬ್ಬ ಮಹಾನ್ ಭಕ್ತರು ಅದಕ್ಕೆ ಚಿನ್ನದ ತಗಡನ್ನು ಹಾಕಿಸಿದ್ರು ಅಂತ ಉಲ್ಲೇಖ ಇದೆ. 2000 ಇಸ್ವಿನಲ್ಲಿ ಬೆಂಗಳೂರು ನಗರದ ಒಬ್ಬ ಪರಮ ಭಕ್ತರು ಅದಕ್ಕೆ ದೇವಸ್ಥಾನಕ್ಕೆ ಚಿನ್ನದ ತಗಡನ ಚಿನ್ನದ ಹೊದಿಕೆಯನ್ನು ಹಾಕಿಸಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ಧ್ವಜಸ್ತಂಭ ಕಾಣ್ತಾ ಇದೆ, ಅತಿ ಎತ್ತರದ ಧ್ವಜಸ್ತಂಭ. ಏನು ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಉಲ್ಲೇಖ ಮಾಡ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಅರ್ಜುನ, ಎಲ್ಲರೂ ನನ್ನ ಅಂಶದಿಂದ ಹುಟ್ಟಿದ್ದಪ್ಪ, ಎಲ್ಲರಲ್ಲೂ ನನ್ನ ಅಂಶ ಇದೆ, ನಾನು ಬಿಂಬ, ಎಲ್ಲರೂ ಪ್ರತಿಬಿಂಬ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. 15ನೇ ಅಧ್ಯಾಯದ 7ನೇ ಶ್ಲೋಕ ಇದು. ಕೃಷ್ಣ ಉಲ್ಲೇಖ ಮಾಡ್ತಾನೆ ಜೀವಭೂತ ಸನಾತನ. ಈ ಜೀವಿಗಳೆಲ್ಲ ಯಾರು ಅಂದ್ರೆ ಸನಾತನರಪ್ಪ, ಸೃಷ್ಟಿ ಯಾವಾಗ ಪ್ರಾರಂಭ ಆಯ್ತು ಆಗಿಂದೇ ಬಂದವರು. ಶರೀರ ನೋಡಿ, ನಾವು ಬೋರ್ಡ್ ನೋಡ್ತಾ ಇದೀವಿ, ತತ್ವಮಸಿ ನೋಡಿ, ಅದಕ್ಕೊಂದು ಹೇಗೆ ಹೊಂದಾಣಿಕೆ ಅಂದ್ರೆ, ನೀನು ಅದೇ, ನನ್ನ ಅಂಶವೇ ನಿನ್ನಲ್ಲಿದೆ. ತತ್ವಮಸಿ ಇದು ವೇದದ ಪಾಠ ಇದು. ಗಣೇಶ ಅಥರ್ವ ಶೀರ್ಷದಲ್ಲಿ ತತ್ವಮಸಿ ಅಂತ ಬರುತ್ತೆ. ಭಗವಂತನ ಅಂಶವೇ ನೀನು. ಭಗವಂತನ ಅಂಶ ಅಂದ್ರೆ ನೀನೇ ಭಗವಂತ ಅಂತಲ್ಲ, ಭಗವಂತನ ಅಂಶ, ಭಗವಂತ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬ. ನಮ್ಮಲ್ಲಿ ಕೃಷ್ಣ ಅದನ್ನು ಹೇಳುತ್ತಾನೆ 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅರ್ಜುನ, ಎಲ್ಲ ಚರಾಚರ ಸೃಷ್ಟಿಗೂ ನಾನೇ ಒಡೆಯ, ಎಲ್ಲ ಜೀವಿಗಳಿಗೂ ನಾನೇ ಒಡೆಯ, ಇಡೀ ಪ್ರಪಂಚದ ಎಲ್ಲದಕ್ಕೂ ನಾನೇ ಒಡೆಯ. ಎಲ್ಲಿರ್ತೀನಿ? ಹೃದ್ದೇಶೇ ಅರ್ಜುನ ತಿಷ್ಠತಿ, ಹೃದಯ ಕಮಲದಲ್ಲಿ ನಿಂತಿರ್ತೀನಿ ಅಂತಾನೆ ಭಗವಂತ. ನಮ್ಮ ಹೃದಯ ಕಮಲದಲ್ಲಿ ಭಗವಂತ ವಿರಾಜಮಾನವಾಗಿದ್ದಾನೆ. ಅಲ್ಲಿಗೆ ನಂಬುವುದರಿ ಅವರು ಮಾತಾಡ್ತಾ ಇದ್ದಾರೆ. ಇಂದು ರಾಗೀತ 6:30 ಪಂದಳ ಕೊಟ್ಟಾರದಲ್ಲಿ ಒಂದು ಕೊಡುತ್ತು ಬಿಟ್ಟ ತಂಗೆ ತಿರುವಾಭರಣ ಜಾತಿ ദീപാരാധന ഉണ്ടായിരിക്കും. ആ സമയത്ത് മകരജ്യോതി പൊന്നമ്പലം വേണ്ടി തെളിയുകയും ചെയ്യും. കൂടാതെ രവിശങ്കരമായി ഇത്തവണ 8:45 8:45 പ്രത്യേക പൂജ ഉണ്ടായിരിക്കും. തിരുവാങ്കൂർ കൊട്ടാരത്തിൽ നിന്ന് കൊടുത്തുവിട്ട നെയ്ത്തേങ്ങയായിരിക്കും പൂജയുടെ മധ്യത്തിൽ അഭിഷേകം ചെയ്തത്. പ്രത്യേക ദൂതൻ വശം അവരിവിടെ അത് അവരെത്തിച്ചേർത്തിട്ടുണ്ട്. അപ്പോൾ ആ ഒരു അഭിഷേകം വലിയ പ്രധാനപ്പെട്ടതാണ് മകരസംക്രമ പൂജ. ഈ മകരസംക്രമ ദിനത്തിന് മുന്നോടിയായിട്ട് 2 ദിവസത്തെ ശുദ്ധിക്രിയകൾ നടന്നു. പ്രാസാദ ശുദ്ധിക്രിയകളും ബിംബശുദ്ധിക്രിയകളും ആയിട്ട് 2 ദിവസമായിട്ട് നടന്നു കഴിഞ്ഞു. ഇനി എല്ലാവരും കാത്തിരിക്കുന്നത് മകരജ്യോതി ദർശനത്തിന് വേണ്ടിയാണ്. സ്വാമി ചന്ദ്രൻ ദൂരദർശന്റെ എല്ലാ മാന്യപ്രേക്ഷകർക്കും മകരവിളക്ക് ആശംസകൾ ഞാൻ നേരുന്നു. പ്രാർത്ഥനയോടുകൂടി സ്വാമി ചന്ദ്രൻ. പ്രധാന അർച്ചകരു ಸಂದೇಶ ಕೊಡ್ತಾ ಹೇಳೋದು, ದೂರದರ್ಶನದಲ್ಲಿ ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೆ ಅವರಿಗೆಲ್ಲ ಸ್ವಾಮಿ ಅಯ್ಯಪ್ಪನ ಅನುಗ್ರಹ ಆಗ್ಲಿ ಅಂತ. ಅದೊಂದು ಆಶೀರ್ವಾದ ಸಾಕು. ಏಕೆಂದ್ರೆ ಅಲ್ಲಿರುವಂತ ನಂಬೂದ್ರಿಗಳು ಬಹಳ ನಿಷ್ಠೆಯಿಂದ ಇರ್ತಾರೆ. ಅವ್ರು ಬಹಳ ವ್ರತಗಳನ್ನು ಉಪಾಸನೆ ಮಾಡ್ತಾರೆ, ಬ್ರಹ್ಮಚರ್ಯವನ್ನು ಕಾಪಾಡ್ಕೋತಾರೆ, ಬಹಳ ನಿಷ್ಠೆಯಿಂದ ಇರ್ತಾರೆ. ಅಲ್ಲಿ 18 ಮೆಟ್ಲು ಏರ್ಬೇಕಾದ್ರೇನೆ ಯಾರು ಇರುಮುಡಿ ಕಟ್ಟಲ್ಲ ಅವರು ಮೆಟ್ಲನ್ನ ಹತ್ತೋ ಆಗಿಲ್ಲ, ನಿಯಮ ಇದೆ. ಆ 18 ಮೆಟ್ಲ ಕೆಳಗಡೆ ಎಲ್ಲ ದಿವ್ಯಾಸ್ತ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರಬಲವಾದಂಥ 18 ದಿವ್ಯಾಸ್ತ್ರಗಳನ್ನು, ದೇವತಾ ಅಸ್ತ್ರಗಳನ್ನು ಆ ಮೆಟ್ಟಿನ ಕೆಳಗೆ ಸ್ಥಾಪನೆ ಮಾಡಲಾಗಿದೆ. ಆ ಮೆಟ್ಟಲಿಗಷ್ಟು ಮಹತ್ವ ಇದೆ. ಆ ಮೆಟ್ಟಲನ್ನು ಯಾರು ಪಾದಸ್ಪರ್ಶ ಮಾಡ್ತಾನೆ, ನಿಷ್ಠೆಯಿಂದ ಇರಬೇಕು ಅವನು, ಯಾರು ಅಂದ್ರೆ ಬೃಹತ್ವ ಆಗಿಲ್ಲ ಅಂತ ಉಲ್ಲೇಖ ಮಾಡ್ತಾರೆ. ಇದಕ್ಕೂ ಮುಂಚೆ ಅಲ್ಲಿಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಅವನವರು ಅವ್ರು ಹೇಳಿದ್ರು, ನಮ್ಗೆ ತುಂಬ ಆನಂದ ಆಗುತ್ತೆ ಸರ್ಕಾರದಿಂದ ಇದಿಷ್ಟೆಲ್ಲ ವ್ಯವಸ್ಥೆ ಮಾಡೋಕ್ಕೆ, ಯಾಕೆಂದ್ರೆ ಇಷ್ಟು ಜನ ಇಲ್ಲಿ ಬರ್ತಾರೆ ಅಂತಂದರೆ ಚಳಿಯನ್ನು ಲೆಕ್ಕಿಸದೆ, ಕಾಡಿನ ವಾತಾವರಣವನ್ನು ಲೆಕ್ಕಿಸದೆ, ಯಾವ ಭಯವೂ ಇಲ್ಲದೆ, ಆಹಾರವನ್ನು ಕೂಡ ಬಿಟ್ಟು ಏನೇ ವ್ಯವಸ್ಥೆ ಅವ್ಯವಸ್ಥೆ ಏನಿದ್ರು ಕೂಡ ಜನಗಳು ಹೀಗೆ ಬರ್ತಾರಲ್ಲ, ಅದೇ ಒಂದು ಸಂಭ್ರಮ ನಮಗೆ, ನಮಗೆ ಒಂಥರ ಚಾಲನೆ ಅನಿಸುತ್ತೆ, ಸಂತೋಷ ಆಗುತ್ತೆ, ಸಾಕಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತ ಅಲ್ಲಿಯ ಕೇರಳ ರಾಜ್ಯದ ಮಂತ್ರಿಗಳಾದಂಥ ರಾಧಾಕೃಷ್ಣ ಅವರು ಉಲ್ಲೇಖ ಮಾಡಿದ್ರು. ಪ್ರಧಾನ ಅರ್ಚಕರು ಕೂಡ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಶುಭಾಶಯವನ್ನು ಪ್ರತಿಯೊಬ್ಬರು ಯಾರ್ಯಾರು ನಮ್ಮ DD ದೂರದರ್ಶನ ನೋಡ್ತಾ ಇದ್ದಾರೆ, ಎಲ್ಲ ವೀಕ್ಷಕರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ನಂಬೂದೇವರು ಅವರು ಪ್ರಧಾನ ಅರ್ಚಕರು ಅಯ್ಯಪ್ಪನ ಮಹಾಸನ್ನಿಧಾನದಲ್ಲಿ. ಹೀಗೆ ಕೃಷ್ಣ ಹೇಳಿದಾಗೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ಎಲ್ಲರಲ್ಲೂ ಇದ್ದು ಬಂದಿರೋದು ನಾನೇ. ಯಾಕೆಂದರೆ ಒಬ್ಬ ಸಂಕಲ್ಪ ಮಾಡಿ ಕಾರ್ತೀಕ ಮಾಸದಲ್ಲಿ ಸಂಕಲ್ಪ ಮಾಡಿ 48 ದಿವಸ ಅವನು ವ್ರತ ಮಾಡಬೇಕಾದ್ರೆ ಬೆಳಿಗ್ಗೆ ಈ ಒಂದು ಗಳಿಗೆಯಲ್ಲಿ ಚಳಿಯಾದಂಥ ಧನುರ್ಮಾಸದಲ್ಲಿ ತಣ್ಣೀರು ಸ್ನಾನ ಮಾಡಿ ತಾನು ಏನು ಆಹಾರವನ್ನು ಸ್ವೀಕಾರ ಮಾಡದೆ ತಾನು ಸ್ನಾನಾದಿಗಳನ್ನು ಮಾಡಿ ಉತ್ತಮ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಕಪ್ಪು ವಸ್ತ್ರ ಧಾರಣೆ ಮಾಡಿಕೊಂಡು ಭಗವಂತನ ಸ್ತುತಿ ಮಾಡಿದೆಯಲ್ಲ, ಅದೊಂದು ವಿಶೇಷವಾದಂಥ ವೈಬ್ರೇಷನ್ ನಿರ್ಮಾಣ ಆಗುತ್ತೆ. ಸ್ವಾಮಿಯೇ ಅಂತ ದೀರ್ಘ ಎಳೆಯುವಾಗ್ಲೇ ಅದೇ ಒಂದು ವಿಶೇಷವಾದಂಥ ಪ್ರಾಣಾಯಾಮ. ಸ್ವಾಮಿಯೇ ಅಂತ ದೀರ್ಘವಾಗಿ ಉಸಿರೇಳೋದು ಅಯ್ಯಪ್ಪ ಅಂತ ಬಿಡುವಾಗ ಅದು ನಿಜವಾದ ಒಂದು ಒಳ್ಳೆ ವಿಶಿಷ್ಟವಾದಂಥ ಪ್ರಾಣಾಯಾಮ. ಅದು ಅದಕ್ಕೆ ಒಂದು ವಿಶೇಷ ವೈಬ್ರೇಷನ್ ಬರುತ್ತೆ. ಈಗೆಲ್ಲ ನಾವು 18 ಮೆಟ್ಟಲುಗಳನ್ನು ನೋಡ್ತಾ ಇದ್ದೀವಿ. ಭಗವಾನ್ ವೇದವ್ಯಾಸರ ಮಹಾಭಾರತ ನೋಡ್ತೀವಿ, ಅವರು ಬರೆದಂಥ 18 ಮಹಾಪುರಾಣಗಳು ಭಗವಾನ್ ವೇದವ್ಯಾಸರು. ಅದರಲ್ಲಿ ವಿಶೇಷವಾಗಿ ಭಗವದ್ಗೀತೆ 18 ಅಧ್ಯಾಯ, ಮಹಾಭಾರತದಲ್ಲಿ 18 ಪರ್ವಗಳು ನೋಡ್ತೀವಿ. ಮಹಾಭಾರತ ಯುದ್ಧ ನಡೆದಿದ್ದು 18 ದಿವಸ, ಭಾಗವಹಿಸಿದ್ದು 18 ಅಕ್ಷೋಹಿಣಿ ಸೈನ್ಯ, ಆ ಒಂದು ಕುರುಕ್ಷೇತ್ರದ ವಿಸ್ತಾರ 18 ಯೋಜನ ವಿಸ್ತೀರ್ಣ ನಡೆದಿದ್ದೆ 18 ದಿವಸ ಯುದ್ಧ. ಹಾಗೆ ಇಲ್ಲಿ ಕೂಡ 18 ದಟ್ಟ ಅರಣ್ಯ ಇಲ್ಲಿ, ಅದರಲ್ಲಿ ವಿಶೇಷವಾಗಿ ಅನೇಕ ಕಾಡುಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಗೌತಮ ಮಲೆ, ಶ್ರೀಪಾದ ಮಲೆ, ಮಾತಂಗ ಮಲೆ, ನೀಲಮಲೆ, ಕರಿಮಲೆ, ಈ 18 ನಂತರ ಇಲ್ಲಿ ಬರೋದೆ ಶಬರಿಮಲೆ. 18 ದಟ್ಟ ಅರಣ್ಯಗಳನ್ನು ದಾಟಿ ಬರ್ತಾರೆ, ದಾಟಿ ಬಂದು ಶಬರಿಮಲೆಯನ್ನು ಅವರು ದರ್ಶನ ಮಾಡ್ತಾರೆ, ಅಲ್ಲಿ ಪ್ರವೇಶ ಮಾಡ್ತಾರೆ. ಹೀಗೆ 18 ನೋಡಿ, 18 ಮೆಟ್ಟಲು, 18 ಕಾಡು, ಮತ್ತು ಇನ್ನೊಂದೇನು ಅಂತಂದರೆ ಯಾರು 18 ವರ್ಷ ಸತತವಾಗಿ ಬಂದು ದರ್ಶನ ಮಾಡ್ತಾರೋ ಸ್ವಾಮಿ ಅಯ್ಯಪ್ಪನಿಗೆ ವ್ರತ ಉಪವಾಸಗಳು ಮಾಡಿ ಏನು ನಿಷ್ಠೆಯಿಂದ ಇರಬೇಕೋ ಆ ರೀತಿ 18 ವರ್ಷ ಯಾರು ದಾಟಿ ಬರ್ತಾರೋ ಅವರಿಗೆ ಗುರುಸ್ವಾಮಿ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಮಾಲಸ್ವಾಮಿ, ಕನ್ಯಾಸ್ವಾಮಿ, ಈಗ ಅನೇಕ ರೀತಿಯನ್ನು ಹೇಳ್ಕೊಂಡು ಬಂದು ಒಂದೊಂದೇ ಒಂದೊಂದು ಮೆಟ್ಟಲಿದ್ದ ಹಾಗೆ, ಕಡೆಯಲ್ಲಿ 18 ವರ್ಷ ಆದವನಿಗೆ, 18 ವರ್ಷ ಸತತವಾಗಿ ಬಂದವರಿಗೆ ಗುರುಸ್ವಾಮಿ ಅಂತಾರೆ. ಗುರುಸ್ವಾಮಿ ಅಂದರೆ ಇವರಲ್ಲಿ ಏನರ್ಥ ಅಂತಂದ್ರೆ ಬಸಂತ ಆದ ಅವನಲ್ಲಿ ವಿಶೇಷವಾದಂಥ ಶಕ್ತಿ ನಿರ್ಮಾಣ ಆಗಿರುತ್ತೆ, ಒಂದು ಆಧ್ಯಾತ್ಮಿಕ ಶಕ್ತಿ ನಿರ್ಮಾಣ ಆಗಿರುತ್ತೆ, ಒಂದು ಆತ್ಮಸ್ಥೈರ್ಯ ನಿರ್ಮಾಣ ಆಗಿರುತ್ತೆ. ಅವನು ಸಮಾಜಕ್ಕೆ ಒಬ್ಬ ಸಂತ ಇದ್ದ ಹಾಗೆ, ಸಾಧು ಇದ್ದ ಹಾಗೆ ನೋಡಿ ಎಷ್ಟು ಪರಿವರ್ತನೆ ಆಗಬೇಕು ಅಂತ ನಿರೀಕ್ಷೆ ಇದೆ. ಯಾಕೆಂದ್ರೆ 18 ವರ್ಷ ಅವನು ಇಂಥ ತಪಸ್ಸು ರೀತಿಯಲ್ಲಿ ವ್ರತಗಳನ್ನು ಮಾಡ್ಕೊಂಡು ಬಂದಿರ್ತಾನೆ. 18 ವರ್ಷ ಪೂರ್ಣ ಆಯಿತು ಅಂದರೆ ಅಲ್ಲಿ ಇನ್ನೊಂದು ಸೂಚನೆ ಇದೆ. 18 ವರ್ಷ ದಾಟ್ಕೊಂಡು ಯಾರು 18ನೇ ವರ್ಷ ಬರ್ತಾರೆ ಅವರು ತೆಂಗಿನ ಸೊಸಿಯನ್ನು ತಗೊಂಡು ಹೋಗ್ತಾರೆ, ತಮ್ಮ ತಮ್ಮ ಕ್ಷೇತ್ರದಿಂದ ತೆಂಗಿನ ಸೊಸಿಯನ್ನು ಶಬರಿಮಲೆಗೆ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಆ ಗುರುತಾಗಿ ಅಲ್ಲೊಂದು ತೆಂಗಿನ ಮರವನ್ನು ನೆಡಬೇಕು. ಯಾಕೆ ಅಂದರೆ ತೆಂಗಿನ ಮರ ಅಂದರೆ ಕಲ್ಪವೃಕ್ಷ, ಆ ತೆಂಗಿನ ಮರವನ್ನು ಅಲ್ಲಿ ನೆಟ್ಟು ತಾನು ತನ್ನ ಇಡೀ ಜೀವನವನ್ನ ಕಲ್ಪ ವೃಕ್ಷದಂತೆ ಬದುಕ್ತೀನಿ, 10 ಜನಕ್ಕೆ ಉಪಕಾರಿ ಆಗಬೇಕು, ನನ್ನಿಂದ ಸಮಾಜಕ್ಕೆ ಏನೇನು ಬೇಕೋ ಅದೆಲ್ಲವೂ ಆಗಬೇಕು, ನಾನು ಸ್ವಾರ್ಥಿ ಆಗಲ್ಲ, ನನಗಾಗಿ ನಾನು ಬದುಕಲ್ಲ, ಸಮಾಜಕ್ಕಾಗಿ ಬದುಕ್ತೀನಿ, ನಮ್ಮ ಸನಾತನ ಧರ್ಮದ ಬೆಳವಣಿಗೆಗೆ ನಾನು ಬದುಕ್ತೀನಿ ಅನ್ನುವಂತ ಸಂಕಲ್ಪ ಮಾಡಿ ಅಲ್ಲಿ ತೆಂಗಿನ ಮರ ನೆಡ್ತಾರೆ ಅಂತ. ಅದಕ್ಕೆ ಗುರುಸ್ವಾಮಿ ಗುರುಸ್ತಾನ, ಗುರುಗೆ ಯಾವಾಗಲೂ ಸ್ವಾರ್ಥ ಇರಲ್ಲ, ಅವನು ಸಮಾಜಕ್ಕಾಗಿ ಬದುಕೋದು. ಯಾರೋ ತನ್ನನ್ನು ಗುರು ಅಂತ ಭಾವಿಸ್ತಾರೋ ಅವರಿಗೆ ಸಾಕಷ್ಟು ಜ್ಞಾನವನ್ನು ಕೊಟ್ಟು ತಾನು ಅವನಿಗಾಗಿ ಬದುಕುವಂಥದ್ದು. ಅದಕ್ಕೆ ಗುರುಸ್ವಾಮಿ ಗುರುಸ್ವಾಮಿ ನೋಡ್ತೇವೆ ನಾವು. 7 ಮಹಾ ಚಳಿಯಲ್ಲೂ ಕೂಡ ತಣ್ಣೀರಿನಿಂದ ಸ್ನಾನ ಮಾಡಿ ಅವರು ಶುಭ್ರ ವಸ್ತ್ರವನ್ನು ಧರಿಸಿ ನಾಮ ಸಂಕೀರ್ತನೆ ಮಾಡ್ತಾರೆ. ಸ್ವತಃ ಭಾಗವತದಲ್ಲಿ ಉಲ್ಲೇಖ ಇರೋ ಹಾಗೆ ನಾಮ ಸಂಕೀರ್ತನೆಗೆ ಬಹಳ ವಿಶಿಷ್ಟವಾದಂಥ ಸ್ಥಾನ ಇದೆ. ತತ್ರಾಪಿ ಕಲಿಯುಗದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುತ್ತಾರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಅಂದರೆ ನಾಮ ಸಂಕೀರ್ತನೆಗೆ ವಿಶಿಷ್ಟವಾದಂಥ ಸ್ಥಾನ ಇದೆ. ಸರ್ವ ಪಾಪವನ್ನು ಅದು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಇಷ್ಟೇ ಸಾಕು, ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅದೊಂದು ನಾಮವನ್ನೇ ಅವರು ನಿರಂತರವಾಗಿ ಸ್ತುತಿ ಮಾಡ್ತಾ ಮಾಡ್ತಾ ಮನಸ್ಸನ್ನ ಅಯ್ಯಪ್ಪನ ಚರಣದಲ್ಲಿ ನಿಲ್ಲಿಸುತ್ತಾರೆ, ಆ ಮನಸ್ಸನ್ನು ನಿಲ್ಲಿಸೋ ಹಾಗೆ ಮಾಡ್ತಾರೆ, ನಾಲಿಗೆಯಲ್ಲಿ ಅವನ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ ವಿಶೇಷವಾಗಿ. ಮತ್ತೆರಡನೇದು ಹೃದಯದಲ್ಲಿ ಆ ಸದ್ಭಾವನೆ ಇರುತ್ತೆ. ಅದಕ್ಕೆ ಶುಕ ಮಹರ್ಷಿಗಳು ಭಾಗವತದಲ್ಲಿ ಮೊದಲನೇ ಶ್ಲೋಕ ಹೇಳು, ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಿಯಾದಿ ಹೇತವೆ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ನಮ್ಮ ತಾಪತ್ರಯಗಳು ಏನು ತಾಪಗಳಿದೆ ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಒಬ್ಬನೇ ಒಬ್ಬ ಸಾಧ್ಯ ಅಂದರೆ ಭಗವಂತ. ಅವನನ್ನು ಬಿಟ್ಟರೆ ಇನ್ಯಾರು ನಮ್ಮ ತಾಪವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅಯ್ಯಪ್ಪ ಮೂಮೆಂಟ್ ಏನಿದೆ, ಈ ಒಂದು ಶಬರಿಮಲೆ ಯಾತ್ರೆ ಇದೆಯಲ್ಲ, ಇದೊಂದು ದೊಡ್ಡ ಸೂಚಕ ಇದೆ. ಆ ಭಗವಂತನ ಪಡೆಯಕ್ಕೆ ನಾವೇನು ತ್ಯಾಗ ಬೇಕಾದ್ರೆ ಮಾಡ್ತೀವಿ. ಕೇಳಿಸ್ಕೊಳ್ಳಿ, ಸಾಧಕರೊಬ್ರು ಮಾತಾಡ್ತಾ ಇದ್ದಾರೆ. ತೊಡಂಗಿಯ ಮಹಾದೇವನ ಆಳುಗಳಾಯ ಅಯ್ಯಪ್ಪ ಸ್ವಾಮಿಯುಡ ಬುದ್ಧಸ್ಥಾನೀಯರಾಯ ആലങ്ങാട്ട് യോഗർ 2-ാം തീയതി രഥഘോഷയാത്രയായി അയ്യപ്പജയ ദിനമുള്ള ഗോളയും കൊടിയും വേണ്ടി പുറപ്പെട്ട് 200-ഓളം ക്ഷേത്രങ്ങളിൽ കാണിക്കയിട്ട് സ്വീകരണം ഏറ്റുവാങ്ങി പെരിയോൻ എ കെ വിജയകുമാർ സ്വാമിയുടെ നേതൃത്വത്തിൽ രഥഘോഷയാത്ര തുടങ്ങിയത് ആലങ്ങാട്ട് യോഗത്തിന്റെ പെരിയോൻ എ കെ വിജയകുമാർ സ്വാമിയാണ് എത്തിച്ചേർന്നിരിക്കുന്നത്. അപ്പോൾ ഇവിടെ നടക്കാൻ പോകുന്നത് അയ്യപ്പസ്വാമി ഇരുന്ന് ഭക്ഷണം കഴിക്കുന്ന അല്ലെങ്കിൽ ഞങ്ങൾ സദ്യ നടത്തുകയാണ്, അയ്യപ്പസ്വാമിക്ക് വേണ്ടി സദ്യ നടത്തുകയാണ്. The feast being organized by the Alangad Yogam after having their ನಾವು ನೋಡ್ತಿದೀವಿ ಅನ್ನಪ್ರಸಾದವನ್ನು ಹೇಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ. ಶುದ್ಧವಾಗಿ ಇದನ್ನು ಸಿದ್ಧತೆ ಮಾಡಿ ಸ್ವಾಮಿಗೆ ನಿವೇದನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು 48 ದಿವಸ ಏನು ವ್ರತವನ್ನು ಮಾಡ್ತಾರೆ ಅವರುಗಳು ಬಹಳ ಅಲ್ಪೋಪಹಾರವನ್ನು ಸ್ವೀಕಾರ ಮಾಡ್ತಾರೆ. ಒಂದು ಸಲ ಇಷ್ಟೇ ತುತ್ತು ಅಂತ ನಿಯಮಗಳಿದೆ, ಅಟ್ಟನ್ನು ಬಿಟ್ಟರೆ 2ನೇ ಸಲ ಅವರು ಮತ್ತೆ ಸ್ವೀಕಾರ ಮಾಡಲ್ಲ. ಅಲ್ಪೋಪಹಾರವನ್ನು ಸ್ವೀಕಾರ ಮಾಡಿದ್ರೆ ಹೊರಗಡೆ ಎಲ್ಲೂ ಕೂಡ ಹೋಟ್ಲುಗಳಲ್ಲಿ ಬೇರೆ ಬೇರೆ ಕಡೆ ಪರಾನ್ನವನ್ನು ತಿನ್ನಬಾರದು ಅಂತ ನಿಯಮ ಇದೆ. ಬಹಳ ಅದ್ಭುತವಾದಂಥ ನಿಯಮ ಇದು. ಬಹಳ ಬಹಳ ಸಂತೋಷ ಸುಮ್ಮನೆ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಪರಿವರ್ತನೆ ಅಂದರೆ ಸಾಮಾನ್ಯವಾಗೂ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಪಾಪ ಅನೇಕ ದುಶ್ಚಟಕ್ಕೊಳಗಾಗ್ಬಿಟ್ಟಿರ್ತಾರೆ. ಅವ್ರಿಗೇನೇ ಆದರೂ ಈ ಕುಡಿತೆ ಬಿಟ್ಟಿರೋಕ್ಕಾಗಲ್ಲ. ಆದರೆ ನೋಡಿ, ಈ ಒಂದು ಶಬರಿಮಲೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದಾಗ ಆ ದುಶ್ಚಟನೂ ಬಿಟ್ಬಿಡ್ತಾರೆ. ಬಹಳ ವಿಶೇಷವಾದಂಥ ವಿಚಾರ ಅದು. ಆ ಕುಡಿತವನ್ನು ಕೂಡ ದೂರ ಮಾಡ್ತಾರೆ, ಭಗವಂತನಿಗಾಗಿ ಅದನ್ನು ಬಿಟ್ಟಿದ್ದೀನಿ ಅಂತೇಳಿ. ಮತ್ತೆ ಯಾವಾಗ ಅಂದ್ರೆ ಬಾಯಿ ಚಪ್ಪಲಕ್ಕೆ ತಿನ್ನುವಂಥ ಪದಾರ್ಥಗಳನ್ನು ಕೂಡ ಬಿಟ್ಬಿಟ್ಟಿರ್ತಾರೆ. ಭಗವಂತನ ಅಯ್ಯಪ್ಪನ ಪ್ರಸಾದ ಅಂತ ಒಂದ್ಸಲ ಸ್ವೀಕಾರ ಮಾಡಿದ್ರೆ ಮತ್ತೆ ಮೇಲ್ಮೇಲೆ ತಿಂತಾ ಇರೋಲ್ಲ. ಇದೊಂದು ಮತ್ತೆ ಎಷ್ಟೋ ಜನ ಕನಿಷ್ಠ ಒಂದು 100% ಆದ್ರೂ 100% ಭಾಗ ಆದರೂ ಕೂಡ ಅದನ್ನು ನಂತರ ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾತ್ರೆ ಮುಗಿಸ್ಕೊಂಡು ಹೋದ ಮೇಲೆ ಸ್ವಾಮಿಯ ದರ್ಶನ ಆದಮೇಲೆ ಒಂದು 190 ಜನ ಮತ್ತೆ ಯಥಾಪ್ರಕಾರ ಚಟಕ್ಕೆ ಬಿದ್ದರೂ ಕೂಡ ಕನಿಷ್ಠ 100% ಆದ್ರೂ ಅದನ್ನು ಪರವಾಗಿಲ್ಲ, ನಂಗೆ ಬಿಡೋಕ್ಕೆ ಶಕ್ತಿ ಇದೆ, ನಾನು ಕುಡಿತವನ್ನು ಬಿಟ್ಟು ಬದುಕಬಹುದು, ಇಂಥ ಬಾಯಿ ಚಟಕ್ಕೆ ತಿನ್ನುವಂಥದ್ದನ್ನು ನಾನು ಕಡಿಮೆ ಮಾಡ್ಕೋಬಹುದು, ನನ್ನ ಆರೋಗ್ಯ ಸುಧಾರಣೆ ಮಾಡ್ಕೋಬಹುದು, ನಾನು ಸಶಕ್ತನಾಗಬಹುದು, ನನ್ನ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬಹುದು, ಪ್ರಾಣಿಕ್ ಫೋರ್ಸ್ ಅಂತೇನು ಹೇಳ್ತೀವಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋಂಥ ಪರಮ ವಿಶ್ವಾಸ ಅವ್ರಿಗೆ ಬರುತ್ತೆ. ನೋಡಿದೆ ಸನ್ನಿಧಾನವನ್ನು ನೋಡಿ, ಮತ್ತಲ್ಲಿ ಏನು ಇಲ್ಲಿಂದ ತೆಂಗಿನಕಾಯಿ ತಗೊಂಡು ಹೋಗಿರ್ತಾರೆ, ತೆಂಗಿನಕಾಯಿ ಒಳಗಡೆ ಶುದ್ಧವಾದಂಥ ದೇಶಿ ತುಪ್ಪವನ್ನು ಹಾಕ್ಕೊಂಡು ಹೋಗಿರ್ತಾರೆ, ಆ ದೇಶಿ ತುಪ್ಪವನ್ನು ಅಲ್ಲಿರೋಂಥ ದೀಪಕ್ಕೆ ಸಮರ್ಪಣೆ ಮಾಡ್ತಾರೆ. ಈ ಇರುಮುಡಿ ಕಟ್ಟೋದಿದೆಯಲ್ಲ ತುಂಬ ವಿಶಿಷ್ಟವಾದ, ಅದು ತಮ್ಮ ತಲೆಯ ಮೇಲೆ ಅವರು ಧಾರಣೆ ಮಾಡಿಕೊಂಡು ಅದನ್ನು ತಗೊಂಡು ಹೋಗ್ತಾರೆ. ಅದನ್ನು ಎಲ್ಲೇ ಆದರೂ ಕೂಡ ಅದನ್ನು ತಮ್ಮಿಂದ ದೂರ ಮಾಡಿಕೊಳ್ಳಲ್ಲ. ಪಾಪ ಅವರು ನಿಜವಾಗ್ಲೂ ಕೂಡ ಮೇಲು ವಸ್ತ್ರವನ್ನೇ ಹಾಕ್ಕೊಳ್ಳದೆ ಕೇವಲ ಒಂದು ಶಲ್ಯವನ್ನು ಹೊತ್ಕೊಂಡಿರ್ತಾರೆ. ಎಷ್ಟು ಚಳಿಯ ಕಾಲ ಅಂದರೆ ಯಾರು ಅವ್ರಿಗೆ ಯಾವ ರೀತಿ ಅಂತಂದರೆ ಎಂಥ ಚಳಿ ಆಗಲಿ ಎಂಥ ಅಕಸ್ಮಾತ್ ಮಂಜು ಸುರಿಲಿ ನಿದ್ರೆ ಇಲ್ಲದೆ ಹೋಗಲಿ ಎಷ್ಟೇ ಆಯಾಸ ಆಗಲಿ ಅದನ್ನೆಲ್ಲ ತಡ್ಕೊಳ್ಳೋ ಅಂಥ ಶಕ್ತಿ ಏನಿದೆಯಲ್ಲ ಆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡುತ್ತೆ. ಇದೊಂದು ಬಹಳ ದೊಡ್ಡದು, ಇದು ಸಾಮಾನ್ಯವಾದ್ದಲ್ಲ. ಎಷ್ಟೋ ಜನಕ್ಕೆ ಇದ್ದಂಥ ಅನೇಕ ಕಾಯಿಲೆಗಳು ದೂರ ಆಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಬರ್ತಾ ಇದ್ದಂಥ ಬಿ ಪಿ ಇರ್ಬೋದು, ಶುಗರ್ ಸಮಸ್ಯೆಗಳಿರಬಹುದು, ಅಥವಾ ಇನ್ನಿತರ ಕೆಲವು ಕಾಯಿಲೆಗಳನ್ನೆಲ್ಲ ಈ ವ್ರತ ಉಪವಾಸ ಮಾಡಿದ್ರಿಂದ, ಈ ಒಂದು 48 ದಿವಸ ವ್ರತದಿದ್ದರಿಂದ ತಾವು ನಿಜವಾಗ್ಲೂ ಕೂಡ ಸದೃಢ ಆರೋಗ್ಯವನ್ನು ಪಡ್ಕೊಂಡಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ಇದು ನಿಜವಾಗ್ಲೂ ಆ ದೃಷ್ಟಿಯಿಂದ ಭಗವಂತನ ಒಂದು ವರಪ್ರಸಾದ. ಅದು ಶರೀರ ಬಿಟ್ಟ ಮೇಲೆ ಮುಕ್ತಿ ಸಿಗುವಂಥದ್ದು ಪುಣ್ಯ ಸಿಗುವಂಥದ್ದು ಎರಡನೇದದು, ಅದಾಗೆ ಆಗುತ್ತೆ. ಆದರೆ ಇಲ್ಲಿ ನಮಗೆ ಇಹದಲ್ಲಿ ಏನು ಸುಖ ಸಿಗುತ್ತೆ ಅಂದರೆ ಇಹದಲ್ಲಿ ಒಳ್ಳೆ ಆರೋಗ್ಯ ಪಡ್ಕೋತಾರೆ. ಎಷ್ಟೋ ಜನ ಹೆಣ್ಮಕ್ಕಳು ತಮ್ಮ ಪತಿಯರಿಗೆ ಎಷ್ಟು ಹೇಳಿದ್ರು ಕೂಡ ಅವರು ತಮ್ಮ ದುಶ್ಚಟವನ್ನು ಬಿಡೋಲ್ಲ. ಆದರೆ ಯಾರು ಈ ಶಬರಿಮಲೆ ಯಾತ್ರೆಗೆ ಹೋಗ್ತಾರೆ, ಮಾಲೆ ಹಾಕ್ತಾರೆ, ಅವರಲ್ಲಿ ಏನೋ ಒಂದು ವಿಶೇಷವಾದಂಥ ಒಂದು ಮನಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಎಂದು ಕೂಡ ಎದುಶ್ಚಟಕ್ಕೆ ಒಳಗಾಗಬಾರ್ದು, ಬೆಳೆದೆದ್ದೆಲ್ಲ ತಿನ್ನಬಾರ್ದು, ಎಲ್ಲಿಂದ ತಿನ್ನಬಾರ್ದು, ಯಾವುದು ಅಂದ್ರೆ ತಿನ್ನಬಾರ್ದು, ಈ ಭಾವನೆ ಬಂದು ತಮ್ಮ ಶರೀರ ಅಂತ ಶುದ್ಧ ಮಾಡ್ಕೊಂಡ್ಬಿಡ್ತಾರೆ. ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಉಬೋಧಸ್ಯ ಯೋಗೋ ಭವತಿ ದುಃಖ. ಅದ್ಭುತ ಆ ಪದ ನಿಜವಾಗ್ಲೂ ಇಲ್ಲಿರೋರಿಗೆ ಅಪ್ರಯ ಆಗುತ್ತೆ. ಹಾಗೆ ತಮಗ್ ತಾವೇನೆ ಇದರಲ್ಲೆಲ್ಲ ತುಂಬ ಓದಿರ್ತಾರೆ ಅಂತೇನಿಲ್ಲ, ಪಾಪ ಕೂಲಿ ಕೆಲಸಗಳು ಮಾಡ್ತಿರ್ತಾರೆ, ಅವ್ರಿಗೂ ಒಂದು ಹೊತ್ತಿದ್ರೆ ಒಂದು ಹೊತ್ತಿರೋಲ್ಲ, ಯಾವಾಗ ಹಸುವೆ ಆದಾಗ ಏನು ಸಿಕ್ಕಿದ್ರೆ ತಿಂತಾ ಇರ್ತಾರೆ, ಎಲ್ಲೇನು ಸಿಕ್ಕಿದ್ರು ತಿಂತಾ ಇರ್ತಾರೆ, ಪಾಪ ಅವ್ರ ಜೀವನ ಸ್ಥಿತಿನೇ ಹಾಗೆ. ಅಂಥವರು ಕೂಡ ಈ ಯಾತ್ರೆಗೆ ಹೊರಟ್ರೆ ನಿಷ್ಠಾವಂತರಾಗ್ಬಿಡ್ತಾರೆ, ಅವರಲ್ಲಿ ಒಂದು ಸಂಯಮ ನಿರ್ಮಾಣ ಆಗ್ಬಿಡತ್ತೆ, ಒಂದು ಡಿಸಿಪ್ಲಿನು ಒಂದು ಶಿಸ್ತು ಬಂದ್ಬಿಡತ್ತೆ ಜೀವನದಲ್ಲಿ. ಈ ಥರ ಬೇಕಾದಷ್ಟು ಉದಾಹರಣೆಗಳು ನಾವು ಹಳ್ಳಿ ಹಳ್ಳಿಗಳಲ್ಲಿ ನೋಡ್ತೀವಿ. ಅವ್ರಿಗೆ ಇನ್ಯಾವುದೇ ಕಾನೂನು, ಇನ್ಯಾವುದೇ ಶಾಸ್ತ್ರ, ಯಾವ ಭಯನೂ ಅವ್ರನ್ನ ಪರಿವರ್ತನೆ ಮಾಡೋಕ್ಕಾಗಲ್ಲ. ಆದರೆ ಈ ಶಬರಿಮಲೆ ಯಾತ್ರೆಗೆ ಹೋಗುವಂಥ ಈ ಮಾಲೆ ಹಾಕದಂಥವರಲ್ಲಿ ದೊಡ್ಡ ಪರಿವರ್ತನೆಯನ್ನು ನೋಡ್ತೀವಿ. ಇಟ್ಸ್ ಎ ರಿಯಲಿ ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಇನ್ ಅವರ್ ಇಂಡಿಯಾ. ಅದ್ಭುತವಾದಂಥ ಮೂಮೆಂಟ್ ಇದು, ವಿಶೇಷವಾಗಿ ಸಾಮಾನ್ಯ ಜನಗಳಿಗೆ. ಕೆಲವರು ಸಾಧನೆ ಮಾಡಿಕೊಂಡು ತಪಸ್ಸನ್ನು ಧ್ಯಾನವನ್ನು ದಿನದ ಆನ್ಯಕಗಳನ್ನು ಮಾಡಿಕೊಂಡೇನೋ ಕೆಲವೇ ವ್ಯಕ್ತಿಗಳಿರಬಹುದು, ಆದರೆ ಇದು ಲಕ್ಷಾಂತರ ಜನದಲ್ಲಿ ಪರಿವರ್ತನೆ ತರುವಂಥ ಒಂದು ಶ್ರೇಷ್ಠವಾದಂಥ ಮೂಮೆಂಟ್. ಅವರು ಅವ್ರ ಮನಸ್ಸಿನಲ್ಲೇ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ. ನಾನು ಮಕರ ಜ್ಯೋತಿಯ ದರ್ಶನ ಆಗೋವರೆಗೂ ಕೂಡ ನಾನು ನಿಷ್ಠೆಯಿಂದ ಇರ್ತೀನಿ, ಒಂದು ವೇಳೆ ನಾನೇನಾದ್ರು ನಿಷ್ಠೆ ಸರಿ ಇಲ್ಲದೆ ಹೋದರೆ ಮಕರ ಜ್ಯೋತಿ ದರ್ಶನವೇ ಆಗಲ್ಲ ಅನ್ನೋ ಭಾವನೆಯೂ ಇದೆ ತುಂಬ ಜನಕ್ಕೆ. ಅದು ಇದೆ, ನಾನೇನಾದ್ರು ನಿಷ್ಠೆಯಿಂದ ಇಲ್ಲದೆ ಹೋದರೆ, ನಾನೇನಾದ್ರು ಅಪಚಾರ ಮಾಡಿದ್ರೆ, ವ್ರತವನ್ನು ಸರಿಯಾಗಿ ಉಪಾಸನೆ ಮಾಡದೆ ಹೋದರೆ ನನ್ನ ಮಕರ ಜ್ಯೋತಿಯ ದರ್ಶನವೇ ಆಗಲ್ಲ, ಈ ರೀತಿಯೂ ಕೂಡ ಅವರಿಗೆ ಭಾವನೆ ಇದೆ. ನೋಡಿ ಭಗವಂತನ ವಸ್ತುಗಳು ಬಹಳ ಶ್ರದ್ಧೆಯಿಂದ ಬರ್ತಾ ಇದೆ. ಅಲ್ಲಿ ಏನು ಎಲ್ಲರಲ್ಲೂ ಏನೋ ಒಂದು ಗೌರವ ನೋಡಿ, ಯಾರು ಪರಸ್ಪರ ಸಿಕ್ಕಿದ್ರು ಕೂಡ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ ಅಂತ ನಮಸ್ಕಾರ ಮಾಡ್ತಾರೆ. ನಮಸ್ತೆ ಸ್ವಾಮಿಯೇ, ನಮಸ್ತೆ ಸ್ವಾಮಿ ಅಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದು ಅಂಕುರಾರ್ಪಣೆ ಆಗ್ಬಿಡುತ್ತೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಹೇ ಅರ್ಜುನ ನಾನು ಪ್ರತಿಜ್ಞೆ ಮಾಡ್ತೀನಿ ಎಂದೂ ಕೂಡ ನನ್ನ ಭಕ್ತ ನಾಶ ಆಗಲ್ಲ. ಏ ಅದ್ಭುತವಾದ ಮಾತದು. 9ನೇ ಅಧ್ಯಾಯದ 31ನೇ ಶ್ಲೋಕ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಎಂದು ನನ್ನ ಭಕ್ತ ನಾಶ ಆಗಲ್ಲ ಅರ್ಜುನ, ನಾನೇ ಪ್ರತಿಜ್ಞೆ ಮಾಡ್ತೀನಿ. ನೋಡಿ, ಇವರೆಲ್ಲ ಭಕ್ತರು ತಾನೆ, ಭಗವಂತನ ನೆಚ್ಚಿಕೊಂಡು ಭಗವಂತನಲ್ಲಿ ಅಪಾರವಾದ ವಿಶ್ವಾಸ ಇಟ್ಟುಕೊಂಡು ಇವರೆಲ್ಲ ಹೋಗಿದ್ದಾರೆ. ಹಾಗೆ ನಾವು ಅಯ್ಯಪ್ಪನ ಕತೆ ಕೇಳ್ತಾ ಇದ್ದೀವಿ, ಸ್ವತಃ ಪಂದಾಲ ದೇಶದ ರಾಣಿಗೆ ಪರಿವರ್ತನೆ ಆಗ್ಬಿಡತ್ತೆ. ಯಾಕೆ, ತಾನು ಹುಲಿಯ ಹಾಲು ಬೇಕು ಅಂತ ತಾನು ನಿರೀಕ್ಷೆ ಮಾಡಿದ್ದೆ. ಇದರ ಹಿಂದೆ ಇದ್ದಿದ್ದ ಅವಳ ಕುತಂತ್ರ ಏನು ಅಂದರೆ, ಇವನು ಸ್ವತಃ ಅಲ್ಲೇ ಕಾಡಿನಲ್ಲೇ ಹುಲಿಯ ಪಾಲ ಆಗ್ಬಿಡಲಿ ಅಂತ. ಆದರೆ ಅವನ ಅಂತಃಶಕ್ತಿ ಏನು, ಅವನ ದೈವೀ ಶಕ್ತಿ ಏನು ಅನ್ನೋದೇ ಗೊತ್ತಿರಲಿಲ್ಲ. ಈಗ ಅವಳಿಗೆ ಅದರ ಅರಿವಾಗುತ್ತೆ, ಅದೊಂದು ಪರಿವರ್ತನೆ ಆಗ್ಬಿಡುತ್ತೆ. ಅದನ್ನು ನಾವು ನೋಡ್ತೇವೆ. ನಮಗೆಲ್ಲದಕ್ಕೂ ಬಹಳ ಮುಖ್ಯ ಅಂದರೆ ಶಬರಿಮಲೆ ಅಂತಂದರೆ ಶಬರಿಯ ನೆನಪು ಆಗಬೇಕು ನಮಗೆ. ಸ್ವತಃ ಶಬರಿ ಅದು ನಮ್ಮ ನಿಜವಾಗ್ಲು ಹೇಳೋಕ್ಕೋದ್ರೆ ಕರ್ನಾಟಕದಲ್ಲಿ ಪಂಪಾ ಸರೋವರ ಅಂತಿದೆ, ಹಾಳು ಹಂಪೆ ಅಂತೇನು ಹೇಳುತ್ತೇವೆ. ಈಗಿನ ಹಾಳು ಹಂಪೆ ಹಿಂದಿನ ಕಿಷ್ಕಿಂದೆ ಅಂತ ಉಲ್ಲೇಖ ಇದೆ ಐತಿಹಾಸಿಕವಾಗಿ. ಅಲ್ಲೇ ಇದ್ದಿದ್ದು ಮತಂಗ ಋಷಿಗಳ ಆಶ್ರಮ. ನಾವು ಹಾಲೆ 18 ಮಲೆಯಲ್ಲಿ ಮತಂಗ ಮಲೆ ಅಂತಲೂ ನೋಡ್ತೀವಿ. ಶಬರಿಮಲೆಗೆ ಮುಂಚೆ ಮತಂಗ ಮುನಿಗಳಿದ್ದಂಥ ಜಾಗ. ಮತಂಗ ಮುನಿಗಳು ತಾವು ಶರೀರ ಬಿಟ್ಟು ಹೋಗುವಾಗ ಈ ಶಬರಿ ಅಳುತ್ತಾಳೆ, ನಾನು 8 ವರ್ಷದ ಹುಡುಗಿ ಇಲ್ಲಿ ಬಂದೆ, ಇನ್ನೀವು ಹೊಟ್ಟೋದ್ರೆ ನಾನು ಅನಾಥೆ ಆಗ್ಬಿಡ್ತೀನಿ ಅಂತ ಗುರುಗಳ ಮುಂದೆ ದುಃಖಿಸ್ತಾಳೆ ಪಾಪ. ಈ ಶಬರಿಮಲೆಗೆ ಒಂದು ವಿಶೇಷವಾದಂಥ ಇನ್ನೊಂದು ಕಥೆ ಇದೆ, ಇದಕ್ಕೊಂದು ಹಿನ್ನೆಲೆ. ಶಬರಿ ಎನ್ನುವಳು ಶಬರ ಅನ್ನುವಂಥ ಬೇಡನ ಪುತ್ರಿ. ಶಬರ ಬೇಡರ ರಾಜ, ತನ್ನ ಮಗಳಿಗೆ ಲಗ್ನ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಇನ್ನು 8 ವರ್ಷ ಆವಾಗ ಅವಳಿಗೆ ಲಗ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿ ಸಿದ್ಧತೆ ಎಲ್ಲ ಆದಾಗ ಸುಮಾರು 100 ಮೇಕೆಗಳನ್ನು ಆಡುಗಳನ್ನು ಕುರಿಗಳನ್ನೆಲ್ಲ ಕಟ್ಟಿರ್ತಾನೆ. ಶಬರಿ ಕೇಳುತ್ತಾಳೆ, ನನ್ನ ಮದುವೆಗೆ ಇವನ್ನೆಲ್ಲ ಏನು ಕಟ್ಟಿದ್ದೀನಿ, ಯಾತಕ್ಕೋಸ್ ಏನು ಇವನ್ನೆಲ್ಲ ಕೊಡುಗೆ ಹಾಕಿ ಕೊಡ್ತೀಯ ಅಂತ. ಆಗ ಶಬರ ನಕ್ಕ